ಕಿಸಾನ್ವಾಣಿ. ರೈತ ಬಾಂಧವರ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ. ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಈಗ ಕೇಳಿ, ಮಳೆಯ ಸನ್ನಿವೇಶದಲ್ಲಿ ದ್ರಾಕ್ಷಿ ಬೆಳೆಯ ಕಾಳಜಿ ಕುರಿತು ಬಾಗಲಕೋಟೆಯ ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞರಾದ ರಮೇಶ್ ರಾಠೋಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸೋಮಶೇಖರ್ ಎಸ್ ರುಳಿ. ಆಕಾಶವಾಣಿ. ಮಳೆಯ ಸನ್ನಿವೇಶದಲ್ಲಿ ದ್ರಾಕ್ಷಿ ಬೆಳೆಯ ಕಾಳಜಿ ಕುರಿತು ಬಾಗಲಕೋಟೆ ತೋಟಗಾರಿಕಾ ವಿಶ್ವವಿದ್ಯಾಲಯದ ಸಸ್ಯರೋಗ ತಜ್ಞ ರಮೇಶ್ ರಾಠೋಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಡಾ ಸೋಮಶೇಖರ್ ಎಸ್ ರುಳಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ದ್ರಾಕ್ಷಿ ಬೆಳೆಗಾರರು ಇವತ್ತಿನ ಕಾರ್ಯಕ್ರಮವನ್ನು ಗಮನವಿಟ್ಟು ಕೇಳಬೇಕು, ಯಾಕಂತಂದ್ರೆ ನಾವು ದ್ರಾಕ್ಷಿ ಬೆಳೆ ಬಗ್ಗೆ ಇವತ್ತು ಚರ್ಚೆ ಮಾಡೋರಿದ್ದೀವಿ. ಕಳೆದ ಕೆಲವು ದಿನಗಳಿಂದ ನಮ್ಮ ಪ್ರದೇಶದೊಳಗೆ ಮಳೆಯಾಗಿ ಬಹಳಷ್ಟು ತೊಂದರೆಯಾಗಿದೆ ದ್ರಾಕ್ಷಿ ಬೆಳೆಗೆ. ಇಂಥ ಒಂದು ಸಂದರ್ಭದೊಳಗೆ ತಾವು ರೈತರು ಬಹಳಷ್ಟು ಆತಂಕದೊಳಗಿದ್ದೀರಿ. ಮಳೆ ಬಂದ ನಂತರ ದ್ರಾಕ್ಷಿ ಬೆಳೆ ಬಹಳ ಸಮಸ್ಯೆ ಕೊಡ್ತದೆ, ಮತ್ತು ರೋಗಗಳು ಬರ್ತಾವೆ, ಅವುಗಳನ್ನು ನಿರ್ವಹಣೆ ಮಾಡೋದು ಬಹಳ ಕಷ್ಟ. ಈಗಾಗಲೇ ನಾವು ಸಾಕಷ್ಟು ರಾಸಾಯನಿಕಗಳನ್ನು ಸಿಂಪರಣೆ ಮಾಡೀವಿ, ಮತ್ತು ಚಟ್ನಿ ಮಾಡೀವಿ. ಇಂಥ ಒಂದು ಸಂದರ್ಭದೊಳಗೆ ಮಳೆ ಬಂತು ಅಂತಂದ್ರೆ ಬಹಳ ಕಷ್ಟ ಆಗ್ತದೆ ಅನ್ನುವಂಥ ಒಂದು ಸಂದರ್ಭದೊಳಗೆ ತಾವು ಇದ್ದೀರಿ. ಅದಕ್ಕಾಗಿ ಈಗ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಾವು ಕ್ರಮ ತಗೊಳ್ಬೇಕಾಗ್ತದೆ, ಪ್ಲಾನ್ ಮಾಡಬೇಕಾಗ್ತದೆ. ಈ ವಿಷಯಗಳನ್ನು ತಿಳಿಸಿಕೊಡೋದಕ್ಕೆ ಇವತ್ತು ನಮ್ಮ ಜೊತೆಗೆ ಬಾಗಲಕೋಟೆಯ ಮುಖ್ಯ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದೊಳಗೆ ಸಹಾಯಕ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ರಮೇಶ್ ರಾಠೋಡ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಸಸ್ಯರೋಗ ಶಾಸ್ತ್ರಜ್ಞರು. ದ್ರಾಕ್ಷಿ ಬೆಳೆಯನ್ನು ಈಗ ಯಾವ ರೀತಿ ನಾವು ಕಾಳಜಿ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಂದ ನಾವು ಮಾಹಿತಿ ಮಾಡಿಕೊಳ್ಳೋಣ. ರಮೇಶ್ ರಾಠೋಡ್ ಅವರೇ, ತಮಗೆ ಹಾರ್ದಿಕವಾದಂಥ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ಸೊ ಈ ದ್ರಾಕ್ಷಿ ಬೆಳೆಯಲ್ಲಿ ಏನಪ್ಪಾ ಅಂದರೆ ಕಳೆದ ಒಂದು ವಾರದಿಂದ ಸತತವಾಗಿ ಏನಪ್ಪಾ ಅಂದರೆ ಮೋಡಕವಿದ್ದ ವಾತಾವರಣ, ಅದೇ ರೀತಿಯಾಗಿ ಆಗಾಗ ಮಳೆಯಾಗುತ್ತಿರುವುದು ಮತ್ತು ಉಷ್ಣಾಂಶ ಏನಪ್ಪಾ ಅಂದರೆ 20-30 ಡಿಗ್ರಿ ಸೆಲ್ಸಿಯಸ್ ಇರುವುದರಿಂದಾಗಿ ಈ ದ್ರಾಕ್ಷಿ ಬೆಳೆಯಲ್ಲಿ ಏನಂದ್ರೆ ಬಹಳ ಹಾನಿಯನ್ನು ಉಂಟು ಮಾಡ್ತಾ ಇದೆ. ಸೊ ಈಗ ಜನರಲ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ದ್ರಾಕ್ಷಿ ಬೆಳೆ ಅಂದ್ರೆ 2 ಹಂತದಲ್ಲಿ ಇದೆ. ಅಂದ್ರೆ ಅಕ್ಟೋಬರ್ ಹಣ್ಣು ಚಾಟ್ನಿ ಮಾಡಿ ಕೆಲವು ತೋಟಗಳೇನಪ್ಪ ಅಂದ್ರೆ 30-35 ದಿನ ಆಗಿದೆ, ಮತ್ತು ಇನ್ನೂ ಕೆಲವು ತೋಟಗಳೇನಪ್ಪ ಅಂದ್ರೆ 35-50 ದಿನ ಆಗಿದೆ. ಈ 30-35 ದಿನ ಆಗಿರ್ತಕ್ಕಂಥ ತೋಟಗಳಲ್ಲಿ ಈ ಒಂದು ಮೋಡಕವಿದ್ದ ವಾತಾವರಣ ಮತ್ತು ಮಳೆಯಿಂದಾಗಿ ಅತಿ ಹೆಚ್ಚು ನಾವು ಏನಪ್ಪಾ ಅಂದ್ರೆ ಹಾನಿಯನ್ನ ಆಗ್ತಾ ಇದೆ. ಈ ಒಂದು ಹಾನಿಯನ್ನ ನಾವೇನಪ್ಪಾ ಅಂದ್ರೆ ನಾವು 3 ರೀತಿಯಲ್ಲಿ ಹಾನಿ ಆಗ್ತಾ ಇದೆ. ಒಂದನೇದಾಗಿ ಏನಪ್ಪಾ ಅಂದ್ರೆ ಗೊನೆಯಿಂದ ಕಾಳುಗಳು ಉದುರ್ತಾ ಇದ್ದಾವೆ. ಒಂದು. ಅದೇ ರೀತಿಯಾಗಿ ಎರಡನೇದು ಗೊನೆಯಲ್ಲೇ ಕಾಳುಗಳು ಏನಪ್ಪ ಅಂದ್ರೆ ಕೊಳಿತಾ ಇದಾವೆ. ಮೂರನೇದಾಗಿ ಏನಪ್ಪ ಅಂದ್ರೆ ಈ ಒಂದು ಡೌನಿ ರೋಗ ಅಂದ್ರೆ ಭುಜಿ ತುಪ್ಪಟ್ಟ ರೋಗ, ನಾವು ಆಡು ಭಾಷೆಯಲ್ಲಿ ಏನಪ್ಪಾ ಅಂದ್ರೆ ಡೌನಿ ಅಂತ ಕೇಳ್ತೀವಿ. ಈ ರೋಗದ ಬಾಧೆಯನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಸೊ ಇದರ ನಾವೇನಪ್ಪ ಅಂದ್ರೆ ಯಾವ ರೀತಿ ಇದು ಮಾಡಬಹುದು, ನಿರ್ವಹಣೆ ಮಾಡಬಹುದು ಅಂತಕ್ಕಂಥದ್ದನ್ನ ನಾವು ನೋಡೋಣ. ಸೊ ಮೊದಲನೇದಾಗಿ ಗೊನೆಯಿಂದ ಕಾಯಿಗಳು ಉದುರ್ತಾ ಇದೆ. ಸೊ ಇದು ಎದಕ್ಕೆ ಉದುರ್ತಾ ಇದೆಯಪ್ಪ ಅಂತಂದ್ರೆ ನಮ್ಗೆ ಮೋಡಕವಿದ್ದು ಮಣ್ಣ ಇದೆ, ಅದೇ ರೀತಿಯಾಗಿ ಮಣ್ಣಲ್ಲಿ ತೇವಾಂಶ ಹೆಚ್ಚಾಗಿದೆ. ಸೊ ಈ ಒಂದು ಕಾರಣದಿಂದ ಏನಾಗುತ್ತೆ, ಗಿಡದ ಬೇರು ಏನಪ್ಪ ಅಂದ್ರೆ ಅಷ್ಟೊಂದು ಕ್ರಿಯಾಶೀಲವಾಗಿರೋದಿಲ್ಲ. ಸೊ ಅದನ್ನ ಮಣ್ಣಿಂದ ಏನಪ್ಪ ಅಂದ್ರೆ ಆಹಾರ ಮತ್ತು ನೀರನ್ನು ಹೀರ್ಕೊಳ್ಳೋದಿಲ್ಲ. ಸೊ ಇದರಿಂದ ಶಾರೀರಿಕ ಬದಲಾವಣೆ ಆಗಿ ಏನಪ್ಪ ಅಂದ್ರೆ ಗಿಡ ಏನ್ ಮಾಡುತ್ತೆ ಅಂದ್ರೆ ಗೊನೆಯಲ್ಲಿರ್ತಕ್ಕಂತ ಕಾಳುಗಳನ್ನ ಉದುರಿಸ್ತಾ ಇದೆ. ಸೊ ಇದರ ನಾವು ನಿರ್ವಹಣೆಗೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಮೊದಲೇದಾಗಿ ನಾನು ಏನಪ್ಪ ಅಂದ್ರೆ ಈಗ ಆಲ್ರೆಡಿ ಮಳೆ ಬಂದು ಏನಪ್ಪಾ ಅಂದ್ರೆ ನಮ್ಗೆ ಗಿಡದ ಮೇಲೆ ತೇವಾಂಶ ಹೆಚ್ಚಾಗಿದೆ. ಸೊ ಇದನ್ನ ನಾವು ತೇವಾಂಶವನ್ನ ಕಡಿಮೆ ಮಾಡುವಂತ ಕೆಲಸ ಮಾಡ್ಬೇಕು. ಹೆಂಗ್ ಮಾಡ್ಬೇಕಪ್ಪ ಅಂತಂದ್ರೆ ನಾವು ಫಸ್ಟ್ ಏನಪ್ಪಾ ಅಂದ್ರೆ ಈ ಒಂದು ಗಾಳಿಯನ್ನ ನಾವು ಸಿಂಪರಣೆ ಮಾಡಬೇಕು. ಅಂದ್ರೆ ನಾವೇನು ಕೆಮಿಕಲ್ ಸ್ಪ್ರೇ ಮಾಡ್ದಂಗೆ ಬರೀ ಒಂದು ಬ್ಲೋವರ್ಸ್ ಬ್ಲೋವರ್ ಗಳನ್ನ ಹಚ್ಚಿ ಇದು ಮಾಡ್ತಕ್ಕಂಥದ್ದು, ಅಥವಾ ಕೈಯಿಂದ ಗಿಡವನ್ನ ನಾವು ಅಳ್ಳಾಡಿಸ್ಬೇಕು. ಇದರಿಂದ ಏನು ಎಲೆಯಲ್ಲಿ ಅಥವಾ ಗೊಂಚಲಲ್ಲಿ ಇರ್ತಕ್ಕಂಥ ನೀರೇನಾಗುತ್ತೆ, ಕೆಳಗಡೆ ಬೀಳ್ತದೆ. ಸೊ ಈ ರೀತಿ ನಾವು ಮಾಡಿ ಆನಂತರ ಭೂಮಿಯಲ್ಲಿ ಇರ್ತಕ್ಕಂಥ ತೇವಾಂಶವನ್ನು ಕೂಡ ನಾವು ನೀರು ನಿಂತಿದ್ರೆ ಅದನ್ನ ತೆಗೆಯುವಂತ ಕೆಲಸ ಮಾಡಬೇಕಾಗತ್ತೆ. ಸೊ ಇದನ್ನ ಮಾಡಿ ನಾವೇನಪ್ಪ ಅಂದ್ರೆ ರಾಸಾಯನಿಕವನ್ನ ನಾವು ಸಿಂಪರಣೆ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏನಪ್ಪ ಅಂದ್ರೆ 6BA ಅಂದ್ರೆ ಬ್ಯೂಟ್ರಿಕ್ ಆಸಿಡ್, ಈ ಒಂದು ರಾಸಾಯನಿಕವನ್ನ 10 PPM ಇದನ್ನ ನಾವೇನಪ್ಪ ಅಂದ್ರೆ ಸಿಂಪರಣೆಯನ್ನ ಮಾಡಬೇಕಾಗ್ತದೆ. ಸೊ ಇದೇನಪ್ಪ ಅಂದ್ರೆ ಕಾಯಿ ಉದುರುವಂತ ಸಮಸ್ಯೆಗೆ ನಾವು ಇದಕ್ಕೆ ಪರಿಹಾರ. ಅದೇ ರೀತಿಯಾಗಿ ಎರಡನೇದಾಗಿ ನಾ ಹೇಳಿದೆ, ಗೊಂಚಲಿನಲ್ಲಿ ಕಾಯಿಗಳು ಕೊಳೆ ರೋಗಕ್ಕೆ ತುತ್ತಾಗ್ತಾ ಇರೋದು. ಅಂದ್ರೆ ಈಗ ಚಾಟ್ನಿ ಆಗಿ ಏನಪ್ಪಾ ಅಂದ್ರೆ 30-35 ದಿನ ಆಗಿರ್ತಕ್ಕಂತ ಸಂದರ್ಭದಲ್ಲಿ, ಸೊ ಈ ಒಂದು ಸಂದರ್ಭ ಏನಾಗುತ್ತಪ್ಪ ಅಂದ್ರೆ ಹೂ ಅರಳುವಂತದ್ದು ಮತ್ತು ಕಾಯಿ ಕಟ್ಟುವಂತಹ ಸಂದರ್ಭ. ಸೊ ಇಂತ ಒಂದು ಸಂದರ್ಭದಲ್ಲಿ ಏನಾದ್ರೂ ಹೂವಲ್ಲಿ ನೀರಿನ ಅಂಶ ಸೇರ್ಕೊಂಡ್ಬಿಟ್ರೆ ಅದೇನಾಗುತ್ತೆ, ಅಲ್ಲಿ ಕಾಯಿ ಕೊಳೆಯಕ್ಕೆ ಶುರುವಾಗುತ್ತೆ. ಸೊ ಈ ರೀತಿಯಾಗಿ ಏನಪ್ಪ ಅಂದ್ರೆ ಸಂಪೂರ್ಣವಾದ ಗೊಂಚಲಲ್ಲಿರ್ತಕ್ಕಂತಹ ಕಾಯಿಗಳು ಎಲ್ಲ ಏನಪ್ಪ ಅಂದ್ರೆ ಕೊಳೆತಿರ್ತಕ್ಕಂಥದ್ದು ಕೂಡ ಈಗ ನಾವು ಸದ್ಯದ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ದೀವಿ. ಸೊ ಇದರ ನಿರ್ವಹಣೆಗಾಗಿ ಕೂಡ ನಾವೇನಪ್ಪ ಅಂದ್ರೆ ಪ್ರಮುಖ ಕಾರಣಪ್ಪ ಅಂದ್ರೆ ತೇವಾಂಶನೇ. ಸೊ ಅದಕ್ಕೋಸ್ಕರ ನಾವು ಮಣ್ಣಲ್ಲಿರ್ತಕ್ಕಂಥ ಮತ್ತು ಗಿಡದಲ್ಲಿರ್ತಕ್ಕಂಥ ತೇವಾಂಶವನ್ನ ತೆಗಿಬೇಕಾಗುತ್ತೆ, ನಾನು ಈಗಾಗಲೇ ಹೇಳಿದಾಗೆ. ಅದರ ಜೊತೆಯಲ್ಲಿ ಏನಪ್ಪ ಅಂದ್ರೆ ನಾವು ಈ ಒಂದು ತೇವಾಂಶ ತೆಗೆದು 1 ತಾಸಿಗೆ ಏನಪ್ಪ ಅಂದ್ರೆ ನಾವು ಸಿಂಪರಣೆಯನ್ನ ಮಾಡಬೇಕಾಗತ್ತೆ, ಶಿಲೀಂಧ್ರ ನಾಶಗಳನ್ನ ಸಿಂಪರಣೆಯನ್ನ ಮಾಡಬೇಕಾಗತ್ತೆ. ಸೊ ಇಲ್ಲಿ ಯಾವ್ಯಾವ ಶಿಲೀಂಧ್ರ ನಾಶಗಳನ್ನ ಸಿಂಪರಣೆ ಮಾಡಬೇಕು ಅಂದ್ರೆ, ಒಂದು ನಾವು ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಟುಬಿಕೋನೋಸೋಲ್, ಇದನ್ನೇನಪ್ಪ ಅಂದ್ರೆ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಜಾಕ್ಸಿಸ್ಟ್ರೋಬಿನ್ ಮತ್ತು ಡೈಫಾನ್ ಕೋನೋಸೋಲ್, ಈ ಒಂದು ಕಾಂಬಿ ಪ್ರಾಡಕ್ಟ್ ಅಂದ್ರೆ ಮಿಶ್ರ ಇರ್ತಕ್ಕಂಥ ಶಿಲೀಂಧ್ರ ನಾಶಕ, ಇದನ್ನು ಕೂಡ ನಾವು 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಫ್ಲೂ ಪೈರಾನ್ ಪ್ಲಸ್ ಟುಬಿಕೋನೋಸೋಲ್, ಇದನ್ನ 1/2 ml ಪ್ರತಿ ಲೀಟರ್ ನೀರಿಗೆ, ಅಥವಾ ಟ್ರೈಫ್ಲಾಗ್ನಿಸ್ಟ್ರೋಬಿನ್ ಪ್ಲಸ್ ಟುಬಿಕೋನೋಸೋಲ್, ಇದನ್ನು ಕೂಡ 1/2 ml ಪ್ರತಿ ಲೀಟರ್ ನೀರಿಗೆ. ಈ ನಾನೇನು ಮಿಶ್ರ ಅಂದ್ರೆ ಕಾಂಬಿ ಪ್ರಾಡಕ್ಟ್ ಶಿಲೀಂಧ್ರ ನಾಶಕ ಹೇಳಿದೆ, ಇದನ್ನು ಯಾವ್ದಾದ್ರೂ ಒಂದನ್ನ ಸಿಂಪರಣೆ ಮಾಡಬೇಕು. ಇದರ ನಂತರದಲ್ಲಿ ಏನಪ್ಪ ಅಂದ್ರೆ ನಾವು ಸ್ಪರ್ಶ ಶಿಲೀಂಧ್ರ ನಾಶಕ ಅಂತ ಹೇಳ್ತೀವಿ. ಸೊ ಏನಪ್ಪ ಅಂದ್ರೆ ಕ್ಲೋರೋಥಲನಿಲ್, ಇದನ್ನ 2 ಗ್ರಾಂ, ಅಥವಾ ಕ್ಯಾಪ್ಟಾನ್ ಅಂತ ಹೇಳ್ತೀವಿ, ಸೊ ಇದನ್ನ 2 ಗ್ರಾಂ, ಅಥವಾ ಪ್ರೊಪಿನೇಬ್, ಇದನ್ನು ಕೂಡ 2 ಗ್ರಾಮ್, ಇಮಿಡಿಯೇಟ್ ಆಗಿ ಒಂದು ಕಾಂಬಿ, ಅದ್ರ ಜೊತೆಯಲ್ಲಿ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ಒಂದು ಸ್ಪರ್ಶ ಶಿಲೀಂಧ್ರ ನಾಶಕ, ಈ ರೀತಿಯಾಗಿ ತಗೊಳ್ಬೇಕು. ಆಮೇಲೆ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದಪ್ಪ ಅಂದ್ರೆ, ಈ ಒಂದು ಮಳೆ ಇರುವುದರಿಂದಾಗಿ ಸಿಂಪರಣೆಯಲ್ಲಿ ಏನಪ್ಪಾ ಅಂದ್ರೆ ನಾವು ಸ್ಟಿಕ್ಕರ್ ಅಂಟನ್ನ ಬೆರೆಸಿ ಏನಪ್ಪಾ ಅಂದ್ರೆ ಸಿಂಪರಣೆಯನ್ನ ಮಾಡಬೇಕಾಗ್ತದೆ. ಅದೇ ರೀತಿ ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾನು ಡೌನಿ ರೋಗ ಬಹಳ ಬರುವಂತ ಚಾನ್ಸ್ ಇದೆ, ಆಲ್ರೆಡಿ ಕೆಲವೊಂದು ತೋಟದಲ್ಲಿ ಬಂದಿದೆ. ಸೊ ಅದಕ್ಕೋಸ್ಕರ ಈ ಒಂದು ಡೌನಿ ರೋಗ ಬರುವ ಮುಂಚಿತವಾಗಿ ಏನಪ್ಪ ಅಂದ್ರೆ ತಾವೇನ್ ಮಾಡಬಹುದು ಅಂದ್ರೆ, ಔಷಧಿಗಳನ್ನ ಮೊದಲೇದಾಗಿ ತೇವಾಂಶವನ್ನೇ ಕಡಿಮೆ ಮಾಡಬೇಕಾಗುತ್ತೆ. ಅದಕ್ಕೆ ಈ ರೋಗ ಬರೋದಕ್ಕೆ ಪ್ರಮುಖ ಕಾರಣ ಅಂದ್ರೆ ತೇವಾಂಶನೇ. ಸೊ ತೇವಾಂಶ ಕಡಿಮೆ ಮಾಡುವಂತದ್ದು, ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ನಾವು ಶಿಲೀಂಧ್ರ ನಾಶಕಗಳನ್ನ ಸಿಂಪರಣೆ ಮಾಡಬೇಕಾಗತ್ತೆ. ಸೊ ಈ ಒಂದು ಡೌನಿ ರೋಗಕ್ಕೆ ಯಾವ್ದಾವ್ದು ಶಿಲೀಂಧ್ರ ನಾಶಕ ಈ ಸ್ಟೇಜ್ ಅಲ್ಲಿ ನಾವು ಸಿಂಪರಣೆ ಮಾಡಬಹುದು ಅಂತಂದ್ರೆ, ಒಂದು ಅಜಾಕ್ಸಿಸ್ಟ್ರೋಬಿನ್ ಪ್ಲಸ್ ಮ್ಯಾಂಕೋಸಿಬ್, ಇದನ್ನೇನಪ್ಪ ಅಂದ್ರೆ 1/2 ಗ್ರಾಂ ಪ್ರತಿ ಲೀಟರ್ ನೀರಿಗೆ, ಅಥವಾ ಪೊಟ್ಯಾಸಿಯಂ ಸಾಲ್ಟ್ ಆಫ್ ಫಾಸ್ಫೋರಿಕ್ ಆಸಿಡ್ 96%, ಇದನ್ನ 2 ಗ್ರಾಂ, ಇದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಮ್ಯಾಂಕೋಸಿಬ್ ಇದನ್ನು 2 ಗ್ರಾಂ, ಇವೆರಡನ್ನು ಮಿಶ್ರಣ ಮಾಡಿ ಸಿಂಪರಣೆ ಮಾಡಬೇಕಾಗತ್ತೆ. ಸೊ ಇದಲ್ಲದೆ ಏನಪ್ಪ ಅಂದ್ರೆ ಅಮೆಟೋಕ್ರೆಡಿನ್ ಪ್ಲಸ್ ಡೈಮಿಥೋಮಾರ್ಫ್, ಇದನ್ನೇನಪ್ಪ ಅಂದ್ರೆ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆ ಮಾಡಬೇಕಾಗತ್ತೆ. ಇದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ನಾವು ಸ್ಪರ್ಶ ಶಿಲೀಂಧ್ರ ನಾಶಗಳ ಪ್ರೊಪಿನೇಬ್ ಇದನ್ನ 3 ಗ್ರಾಂ, ಅಥವಾ ಮ್ಯಾಂಕೋಸಿಬ್ ಇದನ್ನ 2 ಗ್ರಾಂ ಬೆರೆಸಿ ಸಿಂಪರಣೆ ಮಾಡಿ ನಾವೇನಪ್ಪಾ ಅಂದ್ರೆ ಡೌನಿ ರೋಗವನ್ನು ಹತೋಟಿ ಮಾಡಬಹುದು. ಅದ್ರ ಜೊತೆಯಲ್ಲಿ ಏನಪ್ಪ ಅಂದ್ರೆ ಈಗ ಸ್ವಲ್ಪ ಕ್ಲೈಮೇಟ್ ಏನಪ್ಪಾ ಅಂದ್ರೆ ಕ್ಲಿಯರ್ ಆಗ್ತಾ ಬರ್ತಾ ಇದೆ. ಸೊ ಈ ಕ್ಲೈಮೇಟ್ ಏನಾದ್ರೆ ಕ್ಲಿಯರ್ ಆಯ್ತಂದ್ರೆ ಸೊ ಇಮಿಡಿಯೇಟ್ ಆಗಿ ಏನಪ್ಪಾ ಒಂದು ಲಘು ಪೋಷಕಾಂಶದ ಸಿಂಪರಣೆಯನ್ನ ತೆಗೆದುಕೊಳ್ಬೇಕು. ಯಾಕಪ್ಪ ಅಂದ್ರೆ ಈಗ ಒಂದು ವಾರ ಮಳೆ ಆಗಿದ್ರಿಂದಾಗಿ ಗಿಡದಲ್ಲಿ ಏನಪ್ಪಾ ಅಂದ್ರೆ ಕೆಲಸ ಅಂದ್ರೆ ಕ್ರಿಯಾಶೀಲತೆ ಏನಪ್ಪಾ ಅಂದ್ರೆ ಕಡಿಮೆ ಆಗಿದೆ. ಈಗ ನಾವು ಲಘು ಪೋಷಕಾಂಶವನ್ನು ಒಂದು ಸಿಂಪರಣೆ ಕೊಡೋದ್ರಿಂದ ಏನಾಗುತ್ತೆ, ಸ್ವಲ್ಪ ಗಿಡ ಏನಾಗುತ್ತೆ ಚೇತರಿಕೆ ಆಗಿ ತನ್ನ ಒಂದು ಕೆಲಸ ಮುಂದುವರೆಸ್ತದೆ. ಸೊ ಇದು ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಏನ್ ಕೈಗೊಳ್ಬೇಕು ಅಂತಕ್ಕಂಥದ್ದು ಇರ್ತಕ್ಕಂಥ. ಈಗ ರಾಠೋಡ್ ಅವರೇ ನೋಡ್ರಿ, ನಮ್ಮ ರೈತರಿಗೆ ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದ್ದೀವಿ ದುಂಡಾಣು ಎಲೆ ಚುಕ್ಕೆ ರೋಗ ಅನ್ನುವಂಥದ್ದು ಬಹಳಷ್ಟು ಸಮಸ್ಯೆ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕೆ ಇದರ ಲಕ್ಷಣಗಳನ್ನು ನಮ್ಮ ರೈತರು ಮೊದಲು ನೋಡ್ಕೊಳ್ಬೇಕು, ಅದರ ನಂತರ ನಿರ್ವಹಣೆ ಮಾಡಬೇಕು. ಸರ್, ಈಗ ಏನಾಗ್ತಾ ಇದೆಯಪ್ಪ ಅಂತಂದರೆ ನಾನು ನೋಡಿದ ಹಾಗೆ ಈ ಒಂದು ದುಂಡಾಣು ಎಲೆ ಚುಕ್ಕೆ ರೋಗ ಇದೊಂದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ತಿಂಗಳಲ್ಲಿ ಈ ತಿಂಗಳಲ್ಲಿ ನಮ್ಮ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಮಳೆ ಬರ್ತದೆ. ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ಕಳೆದ 2-3 ವರ್ಷದಿಂದ ಈ ರೋಗದ ಬಾಧೆಯನ್ನು ನಾವು ಕಾಣ್ತಾ ಇದ್ದೀವಿ. ಈಗೇನು ಮಳೆ ಬರುವಂತಹ ಒಂದು ಸನ್ನಿವೇಶ ಐತಲ್ಲ, ಈಗೇನಾದ್ರೂ ತೊಂದರೆ ಕೊಡ್ತದ ಅದು? ಸೊ ಈಗೂ ಕೊಡುವಂತ ಚಾನ್ಸ್ ಇದೆ ಸರ್, ಈಗೂ ಮಳೆ ಏನಾದ್ರೂ ಕಂಟಿನ್ಯೂಸ್ ಆಯ್ತಂದ್ರೆ ಅದು ಬರುವಂತ ಚಾನ್ಸ್ ಇದೆ ಸರ್. ಬಟ್ ಸದ್ಯಕ್ಕೆ ಅಂದ್ರೆ ನಾವು ದುಂಡಾಣು ಎಲೆ ಚುಕ್ಕೆ ನೋಡಿಲ್ಲ, ಅದ್ರ ಬದಲಾಗಿ ಏನಪ್ಪಾ ಅಂದ್ರೆ ನಾವು ಈ ಒಂದು ಡೌನಿ ರೋಗ ಸ್ವಲ್ಪ ಬರುವಂತದ್ದು ಇದೆ. ಒಂದು ಮೇಜರ್ ಆಗಿ ಏನಾಗ್ತಾ ಇದೆಯಪ್ಪ ಅಂದ್ರೆ ನಮ್ಮ ಕಾಳು ಉದುರ್ತಕ್ಕಂಥದ್ದು ಮತ್ತು ಕಾಳುಗಳು ರೋಗಕ್ಕೆ ತುಕ್ಕಾಗ್ತಕ್ಕಂಥದ್ದು ನೋಡಿವಿ. ಸೊ ಈ ಒಂದು ದುಂಡಾಣು ಎಲೆ ಚುಕ್ಕೆ ರೋಗದ ಲಕ್ಷಣ ಯಾವ ರೀತಿ ಅಂದ್ರೆ ಬಹಳಷ್ಟು ಜನ ರೈತರು ಏನಪ್ಪ ಅಂದ್ರೆ ಈ ಒಂದು ಚಿಬ್ಬು ರೋಗ ಮತ್ತು ದುಂಡಾಣು ಎಲೆ ಚುಕ್ಕೆ ರೋಗಕ್ಕೆ ಕನ್ಫ್ಯೂಸ್ ಆಗ್ತಾ ಇದೆ. ಸೊ ಈ ರೋಗ ನಾನು ಫಸ್ಟ್ ಏನಪ್ಪ ಅಂದ್ರೆ ಈ ದುಂಡಾಣು ಎಲೆ ಚುಕ್ಕೆ ರೋಗದ ಲಕ್ಷಣ ಏನಪ್ಪ ಅಂದ್ರೆ ಈ ಒಂದು ಎಲೆ ಇದೆ ಅಂತಂದ್ರೆ ಎಲೆ ಅಂತಂದ್ರೆ ನಮ್ಮ ಕೈ ಬರಳಿನ ಆಕಾರದ ಕೈ ಇದರಲ್ಲಿ ಇರ್ತದೆ. ಸೊ ಇದೇನಪ್ಪ ಅಂದ್ರೆ ಈ ಒಂದು ಎಲೆಯಲ್ಲಿ ಎಲೆ ನರಗಳು ಅಂತ ಹೇಳಿ ಇರ್ತವೆ ಸರ್. ಈ ಒಂದು ಎಲೆಯ ನರಗಳ ಹತ್ತಿರದಿಂದನೇ ಏನಪ್ಪಾ ಅಂದ್ರೆ ಕಪ್ಪನೇ ಚುಕ್ಕೆಗಳು ಬಂದು ಕಂಪ್ಲೀಟ್ ನರದ ಏನಾಗುತ್ತೆ ಫಸ್ಟ್ ಕಪ್ಪಗಾಗ್ತಾ ಹೋಗ್ತದೆ ಸರ್. ಮೊದಲು ನರ ಕಪ್ಪಾಗುತ್ತೆ, ಫಸ್ಟ್ ನರದ ಪಕ್ಕದಿಂದನೇ ಎಲ್ಲ ಕಪ್ಪಾಗ್ತಾ ಹೋಗ್ತದೆ. ಅದನ್ನ ಹಾಗೆ ಸ್ಪ್ರೆಡ್ ಆಗ್ತದೆ, ಸಂಪೂರ್ಣ ಎಲೆ ಏನಪ್ಪ ಅಂದ್ರೆ ಒಣಗ್ತದೆ ಸರ್, ಅಲ್ಲೇ ಒಣಗಿ ಉದುರ್ತಕ್ಕಂಥ ಚಾನ್ಸ್ ಇರ್ತದೆ. ಸೊ ಈ ರೀತಿ ಬರ್ತದೆ. ಆಮೇಲೆ ಚಿಬ್ಬು ರೋಗದ ಲಕ್ಷಣ ನಾನು ಹೇಳ್ಬೇಕಪ್ಪ ಅಂದ್ರೆ ಈ ಒಂದು ಎಲೆಯ ಮೇಲೆ ಅಂದ್ರೆ ಅಲ್ಲಲ್ಲಲ್ಲಿ ಚುಕ್ಕೆಗಳು ಕಂಡು ಬರ್ತದೆ, ಅಂದ್ರೆ ನರದ ಹತ್ರನೇ ಚುಕ್ಕೆಗಳು ಕಂಡು ಬರೋದಲ್ಲ. ಸೊ ಇದು ನಾವು ಮೇಜರ್ ಡಿಫರೆನ್ಸ್ ಆಗಿ ಇದು ಮಾಡ್ಕೋಬಹುದು. ಆನಂತರ ಈ ಚಿಬ್ಬು ರೋಗ ಹೆಚ್ಚಾಗಿ ಏನಪ್ಪ ಅಂದ್ರೆ ಹಸಿರಾಗಿರ್ತಕ್ಕಂಥ ಕಾಂಡದ ಮೇಲೆ ಕಂಡು ಬರ್ತದೆ. ಸೊ ಕಾಂಡ ಸಂಪೂರ್ಣವಾಗಿ ಕಪ್ಪಾಗಿ ಅದು ಕೂಡ ಏನಪ್ಪ ಅಂದ್ರೆ ಮೇಲಿಂದನೇ ಒಣಗ್ತಾ ಬರುವಂತ ಲಕ್ಷಣ ಇರ್ತದೆ. ಸೊ ಅದಕ್ಕೋಸ್ಕರ ಇಲ್ಲಿ ಯಾಕೆ ಬಹಳ ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದಂದ್ರೆ ಈ ಚಿಬ್ಬು ರೋಗಕ್ಕೆ ಬೇರೆ ರಾಸಾಯನಿಕಗಳಿದ್ದಾವೆ, ಅದೇ ರೀತಿ ದುಂಡಾಣು ಅಂಗಮಾರಿ ರೋಗಕ್ಕೆ ಬೇರೆ ರಾಸಾಯನಿಕಗಳಿದ್ದಾವೆ. ಸೊ ರೈತರು ಕನ್ಫ್ಯೂಸ್ ಆಗಿ ಅದೇ ರಾಸಾಯನಿಕವನ್ನು ಇಲ್ಲಿ ಸಿಂಪಡಣೆ ಮಾಡೋದ್ರಿಂದ ಸೊ ರೋಗ ಆಗಾಗ ಹತೋಟಿಗೆ ಬರುವುದಿಲ್ಲ. ಅದಕ್ಕೋಸ್ಕರ ತಾವೇನಪ್ಪ ಅಂದ್ರೆ ಈ ರೋಗವನ್ನು ತಾವು ಸರಿಯಾಗಿ ಗುರುತಿಸಿ ಏನಪ್ಪ ಅಂದ್ರೆ ಈ ರೋಗಕ್ಕೇನಪ್ಪ ಫಾರ್ ಎಕ್ಸಾಂಪಲ್ ದುಂಡಾಣು ಚುಕ್ಕೆ ರೋಗ ಅಂತ ಹೇಳಿ ಈ ರೋಗಕ್ಕೆ ನಿರ್ವಹಣೆ ಏನಪ್ಪ ಅಂದ್ರೆ ತಾವು ಈ ಒಂದು ಕಾಸುಗೋ ಮೈಸಿನ್ ಪ್ಲಸ್ ಕಾಪರ್ ಆಕ್ಸಿ ಕ್ಲೋರೈಡ್ ಇದನ್ನೇನಪ್ಪ ಅಂದ್ರೆ 7.5 ಲೀಟರ್ ನೀರಿಗೆ ಬೆರೆಸಿ ಏನಪ್ಪಾ ಅಂದ್ರೆ ಸಿಂಪರಣೆಯನ್ನ ಮಾಡಬಹುದು. ಅದ್ರ ಜೊತೆಯಲ್ಲಿ ಅಂದ್ರೆ ಸ್ಟ್ರಿಪ್ಟೋಸೈಕ್ಲಿನ್ ಇದನ್ನ 1/2 ಗ್ರಾಂ, ಇದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ COC ಕಾಪರ್ ಆಕ್ಸಿ ಕ್ಲೋರೈಡ್ ಇದೊಂದು 2-2.5 ಗ್ರಾಂ ಹಾಕಿ ಸಿಂಪರಣಿಸಬಹುದು. ಅಥವಾ ನಾವೇನಪ್ಪಾ ಅಂದ್ರೆ ಬೋರ್ಡೋ ದ್ರಾವಣ ಏನಪ್ಪಾ ಅಂದ್ರೆ ಬಹಳ ಕಾಮನ್ ಆಗಿ ಯೂಸ್ ಮಾಡ್ತೀವಿ. ಸೊ ಇದನ್ನೇನಪ್ಪಾ ಅಂದ್ರೆ 1% ಬೋರ್ಡೋ ದ್ರಾವಣವನ್ನು ನಾವು ತಯಾರಿಸಿ ಏನಪ್ಪಾ ಅಂದ್ರೆ ಇಮಿಡಿಯೇಟ್ ಆಗಿ ನಾವು ಸಿಂಪರಣೆ ಮಾಡಿದ್ರೆ ಅದ್ರ ಕೂಡ ಈ ರೋಗ ಏನಪ್ಪಾ ಅಂದ್ರೆ ಕಂಟ್ರೋಲ್ಗೆ ಬರ್ತದೆ. ಈಗ ಸಾಕಷ್ಟು ರಾಸಾಯನಿಕಗಳನ್ನ ನಾವು ಉಪಯೋಗ ಮಾಡ್ತೀವಿ ದ್ರಾಕ್ಷಿ ಬೆಳೆ ಒಳಗೆ ರೋಗ ನಿರ್ವಹಣೆ ಮಾಡೋದಕ್ಕೆ. ಈಗ ಜೈವಿಕವಾಗಿ ನಿರ್ವಹಣೆ ಮಾಡೋದಕ್ಕೆ ರೋಗಗಳನ್ನು ನಿಯಂತ್ರಣ ಮಾಡೋದಕ್ಕೆ ಸಾಧ್ಯತೆಗಳದಾವ? ರೋಗ ಬಂದ ನಂತರದಲ್ಲಿ ನಾವೇನಪ್ಪ ಅಂದ್ರೆ ಜೈವಿಕಗಳನ್ನು ಉಪಯೋಗಿಸಿದರೆ ನಿರ್ವಹಣೆ ಮಾಡ್ತಕ್ಕಂಥದ್ದು ಕಷ್ಟ ಇದೆ ಸರ್. ಅದರ ಬದಲಾಗಿ ನಾವು ರೋಗ ಬರುವ ಮುಂಚಿತವಾಗಿ ಆವಾಗವಾಗ ನಾವೇನಪ್ಪ ಅಂದ್ರೆ ಜೈವಿಕ ನಾಶಗಳನ್ನ ಬಳಸ್ತಾ ಇದ್ರೆ ಉಪಯೋಗಕ್ಕೆ ಬರ್ತದೆ. ಸೊ ಅದರಲ್ಲಿ ಏನಪ್ಪಾ ಅಂದ್ರೆ ಈಗ ದ್ರಾಕ್ಷಿಯಲ್ಲಿ ನಾವು ಜೈವಿಕ ರೋಗ ನಾಶಗಳಂದ್ರೆ ಟ್ರೈಕೋಡ್ರಮಾ ಉಪಯೋಗಿಸಬಹುದು, ಅದೇ ರೀತಿ ಬ್ಯಾಸಿಲಸ್ ಅನ್ನ ಉಪಯೋಗಿಸಬಹುದು. ಈ ಟ್ರೈಕೋಡ್ರಮಾವನ್ನ ನಾವು ಏನಪ್ಪ ಅಂದ್ರೆ ಮೊದಲಿಗೆ ಏನಪ್ಪ ಅಂದ್ರೆ ನಾವು ಈ ಒಂದು ಏಪ್ರಿಲ್ ಚಾಟ್ನಿ ಮತ್ತು ಅಕ್ಟೋಬರ್ ಚಾಟ್ನಿ ಆದ ನಂತರದಲ್ಲಿ ಏನಪ್ಪ ಅಂದ್ರೆ ಈ ಒಂದು ತಿಪ್ಪಿ ಗೊಬ್ಬರದಲ್ಲಿ ಏನಪ್ಪ ಅಂದ್ರೆ ಎಕರೆಗೆ ಅಂದ್ರೆ 1 ಕೆಜಿ ಟ್ರೈಕೋಡ್ರಮಾ ಅಥವಾ ಬ್ಯಾಸಿಲಸ್ ಅನ್ನ 1 ಕೆಜಿಯನ್ನು 1 ಎಕರೆ ಆಗುವಷ್ಟು ಕೊಟ್ಟಿಗೆ ಗೊಬ್ಬರದಲ್ಲಿ ಫಸ್ಟ್ ತಿಪ್ಪಿ ಗೊಬ್ಬರದಲ್ಲಿ ಮಿಶ್ರಣ ಮಾಡಿ ನಾವೇನಪ್ಪ ಅಂದ್ರೆ ಹೊಲಕ್ಕೆ ಹಾಕ್ಬೇಕು ಸರ್. ಸೊ ಇದರಿಂದ ಏನಾಗುತ್ತೆ ನಮ್ಮ ಮಣ್ಣಲ್ಲಿ ಆ ಜೀವಾಣುವಿನ ಅಂಶ ಹೆಚ್ಚಾಗುತ್ತೆ. ಅದೇ ರೀತಿ ಏನಪ್ಪಾ ಅಂದ್ರೆ ನಾವು ತಿಂಗಳಿಗೆ ಒಂದ್ಸಲ ಆದ್ರೆ ಏನಪ್ಪಾ ಅಂದ್ರೆ ಡ್ರಿಪ್ಗಳ ಮೂಲಕ ಹೇಗಿದ್ರು ಡ್ರಿಪ್ ಮೂಲಕ ನಾವು ಅನೇಕ ರಾಸಾಯನಿಕಗಳನ್ನ ದ್ರಾಕ್ಷಿ ಗಿಡಕ್ಕೆ ಕೊಡ್ತಾ ಇರ್ತೀವಿ. ಸೊ ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಟೈಮ್ ಯಾವುದೇ ರಾಸಾಯನಿಕ ಮಿಶ್ರಣ ಮಾಡದೆ ಡ್ರಿಪ್ಪಿನ ಮೂಲಕ ಏನಪ್ಪಾ ಅಂದ್ರೆ ಈ ಒಂದು ಬ್ಯಾಸಿಲಸ್ ಆಗಲಿ ಅಥವಾ ಟ್ರೈಕೋಡ್ರಮವನ್ನ ನಾವು ಕೊಡಬಹುದು. ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ ತಂಪಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಟ್ರೈಕೋಡ್ರಮ ಅಥವಾ ಬ್ಯಾಸಿಲಸ್ ಅನ್ನ ನಾವು 4-5 ml ಅಥವಾ 4-5 g ಪೌಡರ್ ಅಥವಾ ಲಿಕ್ವಿಡ್ ಫಾರ್ಮ್ದಲ್ಲಿ ಇದನ್ನ ಬೆರೆಸಿ ಏನಪ್ಪಾ ಅಂದ್ರೆ ನಾವು ಸಿಂಪರಣೆಯನ್ನ ಮಾಡಬಹುದು ಸರ್. ಅದೇ ರೀತಿಯಾಗಿ ಈಗ NRC ಗ್ರೇಪ್ ಅವರು ಏನಪ್ಪಾ ಅಂದ್ರೆ ಒಂದು ಬ್ಯಾಸಿಲಸ್ ಒಂದು ದ್ರಾವಣವನ್ನ ತಯಾರಿಸಿದ್ದಾರೆ ಸರ್. ಸೊ ಇದನ್ನೇನಪ್ಪಾ ಅಂದ್ರೆ ಈ ದ್ರಾವಣವನ್ನ ನಾವು ಈ ಒಂದು ಹಣ್ಣು ಕಟಾವ್ ಆಗುವ 1 ತಿಂಗಳ ಮುಂಚಿತವಾಗಿ ನಾವೇನಾದ್ರೂ ಸಿಂಪರಣೆ ಮಾಡಿದರೆ ಈ ದ್ರಾಕ್ಷಿ ಹಣ್ಣಿನಲ್ಲಿ ಏನಾದ್ರೂ ರಾಸಾಯನಿಕ ಅಂಶ ರೆಸಿಡ್ಯೂ ಇತ್ತಪ್ಪ ಅಂದ್ರೆ ಅದು ಕಡಿಮೆ ಮಾಡುತ್ತೆ ಅಂತ ಒಂದು ಸಂಶೋಧನೆ ಇದೆ ಸರ್. ಇದು ಎಲ್ಲಿ ಸಿಗ್ತದೆ ಅಂತಂದ್ರೆ ರಾಷ್ಟ್ರೀಯ ದ್ರಾಕ್ಷಿ ಸಂಶೋಧನಾ ಕೇಂದ್ರ ಪುಣೆಯಲ್ಲಿದೆ ಅಲ್ಲ ಸರ್, ಅವರು ತಯಾರಿಸೋದು ಅಲ್ಲಿ ಅದು ಸಿಗುತ್ತೆ ಸರ್, ಅದನ್ನು ಯೂಸ್ ಮಾಡಬಹುದು ಸರ್. ಅದು ಕಟಾವಿಗೆ ಬಂದಂತಹ ದ್ರಾಕ್ಷಿ ಮೇಲೆ ಸಿಂಪರಣೆ ಸರ್. ಅಂದ್ರೆ ನಾವು ಫಾರ್ ಎಕ್ಸಾಂಪಲ್ ಯೂಶಲಿ ದ್ರಾಕ್ಷಿ ಫೆಬ್ರವರಿ ಮಾರ್ಚ್ ಗೆ ಕಟಾವ್ ಬರ್ತದೆ ಸರ್, ಈ ಜನವರಿ ತಿಂಗಳಲ್ಲಿ ನಾವು ಒಂದು ಸಿಂಪರಣೆಯನ್ನು ಮಾಡಿದ್ರೆ ಸೊ ನಾವೇನಕ್ಕೆ ಸಾಕಷ್ಟು ಏನಂದ್ರೆ ಅಕ್ಟೋಬರ್ ಚಾಟ್ನಿ ಆಗಿ ನಾವು ಕಟಾವ್ ಮಾಡಬೇಕಾದ್ರೆ ಸರಿ ಸುಮಾರು ಏನಪ್ಪಾ ಅಂದ್ರೆ ಒಂದು 50-55 ಸಿಂಪರಣೆ ಆಗಿರ್ತವೆ ಸರ್. ಸೊ ಈ ಒಂದು ರಾಸಾಯನಿಕ ಅಂಶವನ್ನು ನಾವು ತೆಗೆಯೋದಕ್ಕೆ ಇದು ಸಹಾಯ ಆಗುತ್ತೆ ಅಂತ ಅಲ್ಲಿಂದ ಸಂಶೋಧನೆಯಿಂದ ಹೊರಬಂದಿರತಕ್ಕಂತ ಅಂಶ ಇದೆ. ಇಲ್ಲ, ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ಯಾಕಂತಂದ್ರೆ ಇತ್ತೀಚಿನ ದಿವಸದೊಳಗೆ ನಾವು ನೋಡ್ತಾ ಇದೀವಲ್ಲ, ಬಹಳಷ್ಟು ರಾಸಾಯನಿಕಗಳನ್ನ ನಾವು ಉಪಯೋಗ ಮಾಡ್ತಾ ಇದೀವಿ, ಆರೋಗ್ಯದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳು ಆಗ್ತಾ ಇರೋದನ್ನು ಕೂಡ ನಾವು ನೋಡ್ತಾ ಇದೀವಿ. ಅದಕ್ಕೆ ಅದನ್ನು ಕಡಿಮೆ ಮಾಡುವ ನಿಟ್ಟಿನೊಳಗೆ ಈಗ ತಾವು ರಾಸಾಯನಿಕ ಹೇಳಿದ್ರಿ, ತಾವೇನು ಕ್ರಮ ಹೇಳಿದ್ರಿ, ಅದು ಬಹಳ ಒಳ್ಳೆ ಕ್ರಮ, ಇದರ ಬಗ್ಗೆ ರೈತರು ಗಮನಿಸಬೇಕು. ಈಗ ದ್ರಾಕ್ಷಿ ಬೆಳೆಯುವಂತಹ ಸಂದರ್ಭದೊಳಗೆ ನಾವು ರಾಸಾಯನಿಕ ಮುಕ್ತವಾದಂತಹ ದ್ರಾಕ್ಷಿ ಬೆಳೆಯನ್ನು ಬೆಳಿಬಹುದಾ ಹೆಂಗ ಸರ್? ಇದನ್ನ ನಾವು ಬೆಳಿಬಹುದು ಸರ್. ಈಗ ಆಲ್ರೆಡಿ ಏನಪ್ಪಾ ಅಂದ್ರೆ ಮಹಾರಾಷ್ಟ್ರದಲ್ಲಿ ಅನೇಕ ರೈತರು ಇದನ್ನ ಬೆಳೀತಾ ಇದ್ದಾರೆ, ಇದರಿಂದ ಅವರು ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಎಕ್ಸ್ಪೋರ್ಟ್ ರಫ್ತನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಸೊ ಇದನ್ನ ಯಾವ ರೀತಿ ನಾವು ರಾಸಾಯನಿಕ ಮುಕ್ತ ದ್ರಾಕ್ಷಿಯನ್ನು ಬೆಳಿಬಹುದು ಅಂತಂದ್ರೆ, ಸೊ ಮೊದಲೇದಾಗಿ ಏನಪ್ಪಾ ಅಂದ್ರೆ ಈಗ ಆಲ್ರೆಡಿ NRC ಗ್ರೇಪ್ಸ್ ಅಂದ್ರೆ ರಾಷ್ಟ್ರೀಯ ದ್ರಾಕ್ಷಿ ಸಂಶೋಧನಾ ಕೇಂದ್ರ ಪುಣೆ ಅವರು ಏನಂದ್ರೆ ದ್ರಾಕ್ಷಿ ಬೆಳೆಗೆ ಡೌನಿ ಮಿಲ್ಡ್ಯೂಗೆ ಅಥವಾ ಪೌಡ್ರಿ ಮಿಲ್ಡ್ಯೂಗೆ ಅಥವಾ ಚಿಬ್ಬು ರೋಗಕ್ಕೆ ಮತ್ತು ಕೀಡೆಗಳಿಗೆ ನಿರ್ವಹಣೆಗೆ ಯಾವ್ಯಾವ ರಾಸಾಯನಿಕಗಳನ್ನ ಸಿಂಪಡಿಸಬೇಕು ಮತ್ತು ಡೋಸೇಜ್ ಅಲ್ಲಿ ಸಿಂಪಡಿಸಬೇಕಂತಕ್ಕಂಥದ್ದು ಅವ್ರ ಹತ್ರ ಒಂದು ಲಿಸ್ಟ್ ಮಾಡಿ ಏನಪ್ಪಾ ಅಂದ್ರೆ ವೆಬ್ಸೈಟ್ ಅಂದ್ರೆ ಅಂತರ್ಜಾಲದಲ್ಲಿ ಅವರು ಹಾಕಿದ್ದಾರೆ ಸರ್. ಸೊ ಅದರ ಪ್ರಕಾರವಾಗಿ ನಾವೇನಪ್ಪಾ ಅಂದ್ರೆ ಸಿಂಪರಣೆಯನ್ನು ಮಾಡಿದ್ರೆ ಖಂಡಿತವಾಗಿ ನಾವು ರಾಸಾಯನಿಕ ಮುಕ್ತ ಮಾಡಬಹುದು. ನಾವು ಉದಾಹರಣೆ ಹೇಳ್ತೀನಿ ಸರ್. ಈಗ ಫಾರ್ ಎಕ್ಸಾಂಪಲ್ ಇವತ್ತು ನಾವು ದ್ರಾಕ್ಷಿ ಬೆಳೆಯಲ್ಲಿ ಮ್ಯಾಂಕೋಜಬ್ ಇದನ್ನು ಬಹಳ ಕಾಮನ್ ಆಗಿ ಡೌನಿ ಮಿಲ್ಡ್ಯೂಗೆ ಉಪಯೋಗಿಸ್ತೀವಿ ಸರ್. ಇವತ್ತು ನಾವೇನಾದರೂ ದ್ರಾಕ್ಷಿ ಮ್ಯಾಂಕೋಜಬ್ ಅನ್ನು ಸಿಂಪರಣೆ ಮಾಡಿದರೆ ಈ ದ್ರಾಕ್ಷಿ ಗಿಡದಲ್ಲಿ ಇದೇನಪ್ಪ ಅಂದ್ರೆ 35 ದಿನ ಇರ್ತದೆ. ಅದೇ ರೀತಿಯಾಗಿ ಹೆಕ್ಸಾಕೊನೋಜಲ್ ಅಂತೇಳಿ 5% EC ಈ ಒಂದು ಇದನ್ನು ಕೂಡ ನಾವೇನಪ್ಪ ಅಂದ್ರೆ ಬೂದಿ ರೋಗ ನಿರ್ವಹಣೆಗೆ ಉಪಯೋಗಿಸ್ತೀವಿ. ಇವತ್ತು ಏನಪ್ಪಾ ಅಂದ್ರೆ ನಾವು ಹೆಕ್ಸಾಕೊನೋಜಲ್ ಇವತ್ತು ಸಿಂಪರಣೆ ಮಾಡಿದರೆ ದ್ರಾಕ್ಷಿ ಗಿಡದಲ್ಲಿ 60 ದಿನ ಇರ್ತದೆ. ಸೊ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವು ಕಟಾವು ಮಾಡ್ತಕ್ಕಂತಹ ದಿನವನ್ನ ಫಿಕ್ಸ್ ಮಾಡಿಕೊಂಡು ಕಟಾವು ಮಾಡೋಕೆ ಬಹಳ ದಿನ ಇತ್ತಂದ್ರೆ ಬಹಳ ದಿನ ಉಳಿತಕ್ಕಂಥ ರಾಸಾಯನಿಕಗಳನ್ನ ಸಿಂಪರಣೆ ಮಾಡಬೇಕು. ಅದೇ ರೀತಿ ಕಟಾವು ಬಹಳ ಹತ್ತಿರದಲ್ಲಿದ್ರೆ ಕಡಿಮೆ ದಿನ ಇರ್ತಕ್ಕಂಥ ಸಿಂಪರಣೆ ಮಾಡೋ. ಫಾರ್ ಎಕ್ಸಾಂಪಲ್ ಈಗ ನೋಡ್ರಿ, ನಾವು ಕಟಾವು ಮಾಡೋಕ್ಕೆ ಇನ್ನೂ 1 ತಿಂಗಳ ಇದೆ. ಸೊ ನಮ್ಗೇನಪ್ಪ ಅಂದ್ರೆ ಬೂದಿ ರೋಗ ಕಾಣ್ತಾ ಇದೆ, ಅಂತ ಸಂದರ್ಭದಲ್ಲಿ ಏನಪ್ಪ ಅಂದ್ರೆ ನಾವು ಅಜಾಕ್ಸಿಸ್ಟ್ರೋಬಿನ್ ಅನ್ನ ಸಿಂಪರಣೆ ಮಾಡಬಹುದು. ಈ ಅಜಾಕ್ಸಿಸ್ಟ್ರೋಬಿನ್ ಏನ್ ಮಾಡ್ತದೆ ಅಂದ್ರೆ ಕೇವಲ ದ್ರಾಕ್ಷಿ ಗಿಡದಲ್ಲಿ 7 ದಿನಗಳ ಮಾತ್ರ ಇರ್ತದೆ. ಸೊ ಈ ರೀತಿ ನಾವೇನಪ್ಪ ಅಂದ್ರೆ ಆ ಒಂದು ಲೀಸ್ಟ್ ಆ ಒಂದು ಪಟ್ಟಿಯನ್ನ ನೋಡಿಕೊಂಡು ನಾವೊಂದು ಸಿಂಪರಣೆ ಮಾಡಿದ್ದೆ ಆದಲ್ಲಿ ಖಂಡಿತವಾಗಿ ಕೂಡ ನಾವೇನಪ್ಪಾ ಅಂದ್ರೆ ಒಳ್ಳೆ ಉತ್ತಮ ಗುಣಮಟ್ಟದ ದ್ರಾಕ್ಷಿಯನ್ನ ಬೆಳಿಬಹುದು. ಸೊ ಇದನ್ನ ನಾವೇನಪ್ಪಾ ಅಂದ್ರೆ ನಮ್ದು ತಿಡಗುಂದಿ ಫಾರ್ಮ್ ಅಲ್ಲಿ ತೋಟಗಾರಿಕಾ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ತಿಡಗುಂದಿಯಲ್ಲಿ NRC ಗ್ರೇಪ್ಸ್ ಅವರ ಜೊತೆಯಲ್ಲಿ ಕೂಡಿ ಕೆಲಸ ಮಾಡಿ ಇದನ್ನ ನಾವು ಈ ಭಾಗದಲ್ಲಿ ಕೂಡ ಅಪ್ಲೈ ಮಾಡಬಹುದು ಅಂತಕ್ಕಂಥದ್ದು ನಾವು ಮಾಡಿದೀವಿ ಸರ್. ಸೊ ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ನಮ್ಗೆ ಮಳೆಗಳು ಏನಪ್ಪಾ ಅಂದ್ರೆ ಸರಿಯಾಗಿ ಕಾಲಕಾಲಕ್ಕೆ ಬರ್ತಾ ಇಲ್ಲ, ಅಕಾಲಿಕವಾಗಿ ಆಗಾಗ ಮಳೆ ಬರ್ತಾ ಇದೆ. ಸೊ ಇದರಿಂದ ನಮ್ಗೆ ದ್ರಾಕ್ಷಿ ಬೆಳೆಯಲ್ಲಿ ಏನಪ್ಪಾ ಅಂದ್ರೆ ಬರ್ತಕ್ಕಂಥ ಎಲ್ಲಾ ರೋಗಗಳು ಏನಪ್ಪಾ ಅಂದ್ರೆ ಈ ಒಂದು ಹವಾಮಾನ ಆಧಾರಿತವಾಗಿದೆ. ಸೊ ಆದ ಕಾರಣ ಈ ರೈತ ಬಾಂಧವರು ಎಸ್ಪೆಷಲಿ ಏನಪ್ಪಾ ಅಂದ್ರೆ ದ್ರಾಕ್ಷಿ ಬೆಳೆಯುವಂತ ರೈತ ಬಾಂಧವರು ಹವಾಮಾನದ ಮುನ್ಸೂಚನೆಯನ್ನ ತಾವು ದಿನನಿತ್ಯ ಪಡೆದುಕೊಳ್ಳುವುದು ಬಹಳ ಪ್ರಮುಖವಾಗಿದೆ. ಸೊ ಈ ನಿಟ್ಟಿನಲ್ಲಿ ರೈತ ಬಾಂಧವರು ಯಾವ ರೀತಿ ತಾವು ಏನಪ್ಪಾ ಅಂದ್ರೆ ಈ ಒಂದು ಹವಾಮಾನದ ಮುನ್ಸೂಚನೆಯನ್ನು ಪಡೆದುಕೊಳ್ಳಬಹುದು ಅಂತಂದ್ರೆ, ನಾ ಮೊದಲೇದಾಗಿ ಹೇಳಕ್ ಏನಪ್ಪಾ ಅಂದ್ರೆ ಬಹಳಷ್ಟು ರೈತರು ಏನಪ್ಪಾ ಅಂದ್ರೆ ರೇಡಿಯೋವನ್ನ ಕೇಳ್ತಾ ಇರ್ತದೆ. ಈ ಒಂದು ಹವಾಮಾನದ ಮುನ್ಸೂಚನೆಯನ್ನು ಏನಪ್ಪಾ ಅಂದ್ರೆ ಅನೇಕ ನಮ್ಮ ಕೃಷಿ ಸಂಬಂಧಿತ ವಿಶ್ವವಿದ್ಯಾಲಯಗಳು ಏನಪ್ಪಾ ಅಂದ್ರೆ ರೈತ ಬಾಂಧವರಿಗೆ ಮೊಬೈಲ್ ನಲ್ಲಿ ಮೆಸೇಜ್ ಕಳಿಸುವುದರ ಮೂಲಕ ಮುಟ್ಟಿಸ್ತವೆ. ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅಂದ್ರೆ ಈ ಒಂದು ಭಾರತೀಯ ಹವಾಮಾನ ಇಲಾಖೆ ಪುಣೆಯವರು ಏನ್ ಮಾಡ್ತಾರಪ್ಪ ಅಂದ್ರೆ ಅವರಿಂದ 7 ದಿನ ಮುಂಚಿತವಾಗಿ ಯಾವ ರೀತಿ ಒಂದು ವಾತಾವರಣ ಇರುತ್ತೆ ಅದರವನ್ನ ಸಂದೇಶವನ್ನು ವಿಶ್ವವಿದ್ಯಾಲಯಗಳಿಗೆ ಕಳಿಸ್ತಾರೆ. ಅವ್ರೇನ್ ಮಾಡ್ತಾರೆ, ಅದೇ ಸಂದೇಶವನ್ನು ಯಾವ ರೋಗ ಬರ್ಬೋದು ಯಾವ ಬೆಳೆಗೆ ಅಂತಕ್ಕಂಥದ್ದು ಇದು ಮಾಡಿ ಏನಪ್ಪ ಅಂದ್ರೆ ರೈತ ಬಾಂಧವರಿಗೆ ತಲುಪಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಬೆಂಗಳೂರಿನ ಹವಾಮಾನ ಇಲಾಖೆಯವರು ಕೂಡ ವಿಶ್ವವಿದ್ಯಾಲಯಕ್ಕೆ ಮಾಹಿತಿಯನ್ನು ಕೊಡ್ತಾರೆ ಸರ್. ಅದನ್ನು ಕೂಡ ವಿಶ್ವವಿದ್ಯಾಲಯದವರು ಉಪಯೋಗಿಸಿಕೊಂಡು ಏನಪ್ಪ ಅಂದ್ರೆ ರೈತರಿಗೆ ಅನುಕೂಲಕವಾಗುವಂತ ರೀತಿಯಲ್ಲಿ ಸಂದೇಶಗಳನ್ನ ಆಗಾಗ ರೈತರಿಗೆ ಕಳಿಸ್ತಾ ಇರ್ತಾರೆ. ಈ ಒಂದು ಟಿವಿ ಮಾಧ್ಯಮಗಳು ಕೂಡ ರೈತರಿಗೆ ಹವಾಮಾನ ಮುನ್ಸೂಚನೆಯನ್ನ ಕೊಡ್ತಾ ಇರ್ತಾರೆ. ಅದಲ್ಲದೇನಪ್ಪ ಅಂದ್ರೆ ಈಗ ರೇಡಿಯೋಗಳ ಮೂಲಕ ಈ ಒಂದು ಕಲಬುರಗಿ ರೇಡಿಯೋ ಕೇಂದ್ರದಿಂದ ಬೆಳಗಿನ ಜಾವ ಮತ್ತು ಸಂಜೆ ಒಂದು ನಿತ್ಯ ಮೇಘ ಸಂದೇಶ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ರೈತರಿಗೆ ಇವತ್ತಿನ ದಿನ ಪರಿಸ್ಥಿತಿ ಯಾವ ರೀತಿ ಇದೆ ಅದರ ಬಗ್ಗೆಯನ್ನು ಅವರು ಹೇಳ್ತಾ ಇರ್ತಾರೆ. ಅದಲ್ಲದೇನಪ್ಪ ಅಂದ್ರೆ ಮೇಘ ಸಂದೇಶ ಅಂತ ವಾರಕ್ಕೊಂದ್ಸಲ ಒಂದು ಪ್ರೋಗ್ರಾಮ್ ಇರ್ತದೆ, ಅದರಲ್ಲಿ ಕೂಡ ಅದು ಮಂಗಳವಾರ ಆ ಪ್ರೋಗ್ರಾಮ್ ಇರ್ತದೆ. ಸೊ ಅಲ್ಲಿ ಕೂಡ ಅವ್ರೇನಪ್ಪ ಅಂದ್ರೆ ಈ ಒಂದು ವಾರ ಯಾವ ರೀತಿ ಇರ್ತದೆ ನಮ್ಮ ಹವಾಮಾನದ ಬಗ್ಗೆ ಅಂತಂದ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾರೆ. ಅದಲ್ಲದೆ ಏನಪ್ಪ ಅಂದ್ರೆ ಈಗ ರೈತ ಬಾಂಧವರಿಗೆ ಎಲ್ಲರ ಹತ್ರ ಕೂಡ ಸ್ಮಾರ್ಟ್ ಫೋನ್ಗಳು ಇದಾವೆ. ಈ ಒಂದು ಸ್ಮಾರ್ಟ್ ಫೋನ್ಗಳಲ್ಲಿ ಆಪ್ಗಳು ಇದಾವೆ ಸರ್, ಅಂದ್ರೆ ವೆದರ್ ಫೋರ್ಕಾಸ್ಟ್ ಆಪ್ ಗಳಂತಿದಾವೆ ಸರ್. ಈ ಒಂದು ಆಪ್ಗಳನ್ನ ಅಟ್ಲೀಸ್ಟ್ ಒಬ್ಬ ದ್ರಾಕ್ಷಿ ರೈತ ಅಂತಂದ್ರೆ ಒಂದು 2-3 ಆಪ್ಗಳನ್ನ ಡೌನ್ಲೋಡ್ ಮಾಡ್ಕೊಂಡು, ಸೊ ಇದರಿಂದ ಏನಾಗ್ತಪ್ಪ ಅಂದ್ರೆ ಅವರ ಒಂದು ಇದರಲ್ಲಿ ಯಾವ್ಯಾವ ಏನ್ ಪರಿಸ್ಥಿತಿ ಇದೆ, ಈ ಸದ್ಯದ ಪರಿಸ್ಥಿತಿ ಏನಿದೆ, ಅದರ ಜೊತೆಯಲ್ಲಿ ನೆಕ್ಸ್ಟ್ 7 ದಿನದಲ್ಲಿ ಯಾವ ಪರಿಸ್ಥಿತಿ ಹವಾಮಾನ ಬರ್ತದೆ ಅದನ್ನ ನೋಡ್ಕೊಂಡು ಅವರು ಸಿಂಪರಣೆಯನ್ನ ಕೈಗೊಳ್ಳಬಹುದು. ಇದು ಎದಕ್ ಬಹಳ ಪ್ರಮುಖವಾಗಿದೆ ಅಂತ ಹೇಳಿದ್ರೆ ಅಂದ್ರೆ ಫಾರ್ ಎಕ್ಸಾಂಪಲ್ 6 ಗಂಟೆಗೆ ಮಳೆ ಬರುವ ಮುನ್ಸೂಚನೆ ಇದೆ ಅಂತ ತಿಳ್ಕೊಳ್ಳಿ ಸರ್. ಸೊ ನಾವೇನಪ್ಪ ಅಂದ್ರೆ ಒಂದು 12 ಗಂಟೆ ಮಧ್ಯಾಹ್ನ ಒಂದು ಸಿಂಪರಣೆಯನ್ನ ಕೈಗೊಂಡ್ರೆ ಏನಾಗುತ್ತೆ, ನಮ್ಮ ದ್ರಾಕ್ಷಿ ತೋಟ ಏನಪ್ಪ ಅಂದ್ರೆ ನೆಕ್ಸ್ಟ್ 2 ದಿನ ಮಳೆ ಬಂದ್ರೂ ಕೂಡ ಯಾವುದೇ ಒಂದು ರೋಗ ಬರುವುದಿಲ್ಲ. ಸೊ ಅದಕ್ಕೋಸ್ಕರವಾಗಿ ನಾವೇನಪ್ಪ ಅಂದ್ರೆ ಈ ಒಂದು ಮುನ್ಸೂಚನೆಯನ್ನು ಪಡೆದುಕೊಂಡು ನಾವು ಸಿಂಪರಣೆ ಮಾಡಿದ್ದಾದಲ್ಲಿ ಸೊ ಕಡಿಮೆ ಖರ್ಚಿನಲ್ಲಿ ನಾವು ರೋಗಗಳನ್ನ ನಿರ್ವಹಣೆ ಮಾಡಬಹುದಂತೆ. ಇದರ ಬಗ್ಗೆ ಕೂಡ ನಮ್ಮ ಒಂದು NRC ರಾಷ್ಟ್ರೀಯ ದ್ರಾಕ್ಷಿ ಸಂಶೋಧನಾ ಕೇಂದ್ರ ಪುಣೆಯವರು ಮತ್ತು ನಮ್ಮ ತೋಟಗಾರಿಕೆ ಸಂಶೋಧನಾ ಮತ್ತು ವಿಸ್ತರಣೆ ಕೇಂದ್ರ ತಿಡುಗುಂದಿಯಲ್ಲಿ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ನಾವು ಮಾಡಿದ್ದೀವಿ ಸರ್. ಅಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಅವರು ಒಂದು ಅಟೋಮಿಕ್ ವೆದರ್ ಸ್ಟೇಷನ್ ಅಂತ ಹೇಳಿ ಒಂದು ಮಷೀನ್ ಏನ್ ಮಾಡ್ತಾರೆ ತೋಟದಲ್ಲಿ ಹಾಕ್ತಾರೆ ಸರ್. ಸೊ ಅದು ಏನ್ ಮಾಡುತ್ತೆ, ಪ್ರಸ್ತುತ ವಾತಾವರಣದಲ್ಲಿ ಉಷ್ಣಾಂಶ ತೇವಾಂಶ ಏನಿದೆ ಅದ್ರ ಜೊತೆಯಲ್ಲಿ ಏನಪ್ಪಾ ಅಂದ್ರೆ 2 ಸೆನ್ಸರ್ಗಳನ್ನ ಏನಪ್ಪ ಅಂದ್ರೆ ಎಲೆ ಮೇಲೆ ಇಟ್ಟಿರ್ತಾರೆ ಸರ್. ಸೊ ಅದೇ ಮಾಡ್ತಾ ಎಲೆಯ ಉಷ್ಣಾಂಶ ಮತ್ತು ತೇವಾಂಶ, ಯಾಕಂದ್ರೆ ರೋಗ ಬರೋದಕ್ಕೆ ಎಲೆಯ ಉಷ್ಣಾಂಶ ತೇವಾಂಶ ಬಹಳ ಪ್ರಮುಖ ಆಗಿರ್ತದೆ. ಸೊ ಇವೆರಡನ್ನು ಅದೇನ್ ಮಾಡುತ್ತೆ ಅಂದ್ರೆ ಅದ್ರಲ್ಲಿ ಒಂದು ಸಿಮ್ ಹಾಕಿರ್ತಾರೆ ಸರ್. ಆ ಸಿಮ್ಮಿನ ಮೂಲಕ ಅದೇನ್ ಮಾಡುತ್ತೆ NRC ಗ್ರೇಪ್ಸ್ ಅಲ್ಲಿಗೆ ಹೋಗ್ತದೆ ಸರ್. ಅವ್ರೇನ್ ಮಾಡ್ತಾರೆ ಆ ಒಂದು ಕೇಂದ್ರದಲ್ಲಿ ಏನು ಉಷ್ಣಾಂಶ ತೇವಾಂಶ ಇದೆ ಅದ್ರ ಜೊತೆಯಲ್ಲಿ ನೆಕ್ಸ್ಟ್ 7 ದಿನ ಯಾವ ರೀತಿ ಒಂದು ವಾತಾವರಣದ ಇದು ಇರ್ತದೆ ಅದನ್ನೇನ್ ಮಾಡ್ತಾರೆ IMD ಪುಣೆ ಭಾರತೀಯ ಹವಾಮಾನ ಇಲಾಖೆಯಿಂದ ಅವ್ರಿಗೆ ಸಂದೇಶ ಬರುತ್ತೆ. ಅದ್ರ ಜೊತೆಯಲ್ಲಿ ಅವ್ರು ಏನ್ ಮಾಡ್ತಾರೆ ಆ ಒಂದು ಸಂದೇಶ ಯಾವ ರೀತಿ ಹವಾಮಾನ ನೆಕ್ಸ್ಟ್ 7 ದಿನ ಇದೆ, ಆಮೇಲೆ ಆ ದ್ರಾಕ್ಷಿ ಬೆಳೆಗೆ ಯಾವ್ಯಾವ ರೋಗ ಬರಬಹುದು ಅದನ್ನ ಅವರು ಪ್ರಿಡಿಕ್ಟ್ ಮಾಡಿ ಏನ್ ಮಾಡ್ತಾರೆ ರೈತರಿಗೆ ಏನಪ್ಪಾ ಅಂದ್ರೆ ಒಂದು ಆಪ್ ಅಲ್ಲಿ ಅವರಿಗೆ ಮೆಸೇಜ್ ಅನ್ನ ಕಳಿಸ್ತಾರೆ. ಸೊ ನಿಮ್ಮ ದ್ರಾಕ್ಷಿ ತೋಟ ಇನ್ನು 2 ದಿನದಲ್ಲಿ ಡೌನಿ ರೋಗ ಬರಬಹುದು, ಅದಕ್ಕೋಸ್ಕರ ಈ ಒಂದು ಶಿಲೀಂಧ್ರನಾಶಗಳನ್ನ ತಾವು ಸಿಂಪಡಿಸಿದ್ದೆ ಅದಲ್ಲಿ ಇದನ್ನ ನಿರ್ವಹಣೆ ಮಾಡಬಹುದು. ಅಂದ್ರೆ ವೈಯಕ್ತಿಕವಾಗಿ ರೈತರ ಹೊಲದ ಪರಿಸ್ಥಿತಿ ಏನದ, ತೋಟದ ಪರಿಸ್ಥಿತಿ ಏನದ, ಅವರಿಗೆ ನೇರವಾಗಿ ಗೊತ್ತಾಗುವಂತಹದ್ದು ಒಂದು ಸನ್ನಿವೇಶ ಅದನ್ನು ಕೂಡ ಇದೆ. ಅದು ಒಂದು ಆಪ್, ಅದು ಒಂದ್ ಕಡೆ ನಾವೇನಪ್ಪ ಅಂದ್ರೆ ಅಟೋಮಿಕ್ ವೆದರ್ ಸ್ಟೇಷನ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ ಸೊ ಸುತ್ತಲಿನ 2.5 ಕಿಲೋಮೀಟರ್ ಅಷ್ಟಿರ್ತಕ್ಕಂಥ ಭಾಗದ ಒಂದು ವಾತಾವರಣ ಕೂಡ ಗೊತ್ತಾಗತ್ತೆ. ಮತ್ತು ಕೆಲವೊಂದ್ ಟೈಮ್ ಏನಾಗುತ್ತೆ ಸುಮ್ಮನೆ ಏನಪ್ಪಾ ಅಂದ್ರೆ ನಾವು ಯಾವ್ದಾದ್ರು ರಾಸಾಯನಿಕಗಳನ್ನ ಸಿಂಪರಣೆ ಮಾಡ್ತಾ ಇಡ್ತೀವಿ. ಸೊ ಅದನ್ನು ಕೂಡ ನಾವು ಕಡಿಮೆ ಮಾಡೋದಕ್ಕೋಸ್ಕರವಾಗಿ ಇದನ್ನ ಉಪಯೋಗಿಸಬಹುದು. ಯಾಕೆ ಹೇಳ್ತಾ ಇದನ್ನಂದ್ರೆ ಈ ಒಂದು ಮಷೀನ್ ಅನ್ನ ನಾವು ಆಲ್ರೆಡಿ ಬಿಜಾಪುರ ಕೇಂದ್ರದಲ್ಲಿ ಏನಪ್ಪಾ ಅಂದ್ರೆ 5 ವರ್ಷಗಳ ಕಾಲ ನಾವು ಇದು ಮಾಡಿ ಏನಪ್ಪಾ ಅಂದ್ರೆ ಕಡಿಮೆ ಅತ್ಯಂತ ಕಡಿಮೆ ಸಿಂಪರಣೆ ಮಾಡಿ ಅದರ ಜೊತೆಯಲ್ಲಿ ನಾವು ಈ ಉತ್ಪಾದಿಸತಕ್ಕಂತ ಬೆಳೆ ರಾಸಾಯನಿಕ ಮುಕ್ತ ರೆಸಿಡ್ಯೂ ಫ್ರೀ ಆಗಿರ್ತಕ್ಕಂಥದ್ದನ್ನು ನಾವು ಸಂಶೋಧನೆ ಮಾಡಿ ಇದು ಮಾಡಿದೀವಿ. ಅದನ್ನ ತಾವು ಬಳಸಿಕೊಳ್ಬಹುದು ಸರ್. ಬಹಳ ಒಳ್ಳೆ ವಿಚಾರ ಹೇಳಿದ್ರಿ. ಈಗ ಯಾರಾದರೂ ತಮಗೆ ಸಂಪರ್ಕ ಮಾಡಬೇಕು, ಹೆಚ್ಚಿನ ಮಾಹಿತಿ ಬೇಕು ಅಂತಂದಾಗ ಅವರಿಗೆ ತಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? ಹಾ ಸರ್, ನಂದು ಮೊಬೈಲ್ ನಂಬರ್ ಸರ್ 9633700004. ಆತ್ಮೀಯರೇ, ರಮೇಶ್ ರಾಠೋಡ್ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನ ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9632237004. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ದ್ರಾಕ್ಷಿಯ ಬೆಳೆಯ ಬಗ್ಗೆ ಆಗಲಿ ಅಥವಾ ಬೆಳೆಗಳ ರೋಗಗಳ ಬಗ್ಗೆ ಆಗಲಿ ತಾವು ಅವರಿಂದ ಮಾಹಿತಿಯನ್ನ ಪಡ್ಕೊಳ್ಬಹುದು. ಒಳ್ಳೆಯದು ರಮೇಶ್ ರಾಠೋಡ್ ಅವರೇ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರಿಗೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗೆ ಯಾವ ರೀತಿ ನಮ್ಮ ಬೆಳೆಯನ್ನು ನಿರ್ವಹಣೆ ಮಾಡಬಹುದು, ವಿಶೇಷವಾಗಿ ಖರ್ಚುದಾಯಕವಾದಂತಹ ಮತ್ತು ಭಾಳ ತುಟ್ಟಿಯಾದಂತಹ ದ್ರಾಕ್ಷಿ ಬೆಳೆಯನ್ನು ನಾವು ಯಾವ ರೀತಿ ನಿರ್ವಹಣೆ ಮಾಡಿ ಕಾಳಜಿ ಮಾಡಿ ಅದನ್ನು

ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ABARK. ABARK ಯೋಜನೆಯಲ್ಲಿ 291 ಕ್ಲಿಷ್ಟಕರ ದ್ವಿತೀಯ ಹಂತದ ಹಾಗೂ 900 ತೃತೀಯ ಹಂತದ ಚಿಕಿತ್ಸೆಗಳನ್ನು ನಿಮ್ಮ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಲಭ್ಯವಿಲ್ಲದಿದ್ದರೆ ವೈದ್ಯರ ಸಲಹೆ ಮೇರೆಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಡಿ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ABARK ಯೋಜನೆಯಲ್ಲಿ BPL ಕಾರ್ಡುದಾರರಿಗೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಡಿಯಲ್ಲಿ ನೋಂದಾಯಿತ ಖಾಸಗಿ ಆಸ್ಪತ್ರೆಗಳಲ್ಲಿ ನೇರವಾಗಿ 154 ತುರ್ತು ಚಿಕಿತ್ಸಾ ಸೌಲಭ್ಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ರಾಜ್ಯದ ಎಲ್ಲ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಎಲ್ಲ ಸಮುದಾಯದವರಿಗೆ ಔಷಧ, ಚಿಕಿತ್ಸೆ, ಪ್ರಯೋಗಾಲಯ ಪರೀಕ್ಷೆ, ಸಮಾಲೋಚನೆ, ಯೋಗ ತರಬೇತಿ ಉಚಿತ. ರಾಜ್ಯದ ಎಲ್ಲ ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳೇ. ಇಲ್ಲಿ ವಯೋವೃದ್ಧರಿಗೆ ಆರೈಕೆ, ಮಾನಸಿಕ ಆರೋಗ್ಯ ತಪಾಸಣೆ ಮತ್ತು ಚಿಕಿತ್ಸೆ, ದಂತ ಆರೋಗ್ಯ ಸೇವೆಗಳು, ಅಪಘಾತ ಮತ್ತು ಗಾಯಾಳುಗಳಿಗೆ ಚಿಕಿತ್ಸೆ, ಹಾವು ಕಡಿತ, ನಾಯಿ ಕಚ್ಚುವುದು ಮತ್ತಿತರ ಗಾಯಗಳಿಗೆ ಪ್ರಥಮ ಚಿಕಿತ್ಸೆ ಲಭ್ಯ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಕಿಳುಗಿರಿ ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ವಿರೂಪಾಕ್ಷಪ್ಪ ಬಸಪ್ಪ ಗುರಣ್ಣವರ್ ಮತ್ತು ಸಂಗಡಿಗರಿಂದ ಕೋಲಾಟದ ಪದ. ಕೋಲಾಟಾಡೋನು ಬನ್ನಿ ವಾರಿಗೆ ಗೆಳೆಯರು ಕೂಡಿ, ಕೋಲಾಟಾಡೋನು ಬನ್ನಿ ವಾರಿಗೆ ಗೆಳೆಯರು ಕೂಡಿ, ಕೋಲಾಟದ ಪದವ ಆಡುತ್ತ ಕೊಲೆ, ಕೋಲಾಟದ ಪದವ ಆಡುತ್ತ ಕೊಲೆ.